ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಬಳ್ಳಾರಿಯ ಅರವಿಂದ ರಾಠಾಳ್ ಹಾಗೂ ಕಡ್ಡಿರಾಮ್ಪುರದ ಸಾವಯವ ಕೃಷಿಕ ಎಸ್ ಎಚ್ ಎಂ ಬಸಯ್ಯಸ್ವಾಮಿಗಳು ಇದ್ದಾರೆ. ಇವತ್ತಿನ ವಿಷಯ ಜೇನ್ನೊಣದ ಬೆನ್ನು ಹತ್ತಿ ಅಂತ ಹೇಳಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಿದು ಜೇನ್ನೊಣದ ಬೆನ್ನು ಹತ್ತಿ ಅಂತಂದ್ರೆ. ವಿಷಯ ಇಷ್ಟೇ, ಅರವಿಂದ ರಾಠಾಳ್ ಅವರು ಮೂಲತವಾಗಿ ಒಬ್ಬ ಉದ್ಯಮಿ, ಆದರೆ ಅವ್ರದ್ದೇ ಆದ ಒಂದು ಸುಮಾರು 30 ಎಕರೆಗಳ ಜಮೀನಿದೆ ಅವರಿಗೆ ಬಳ್ಳಾರಿಯಲ್ಲಿ. ಆದರೆ ಕೃಷಿಕ ತಾನಾಗಬೇಕು, ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ನಿರಂತರ ಪ್ರಯತ್ನ ಮಾಡಿದರು. ಆದರೆ ಅಷ್ಟೇನು ಅವರಿಗೆ ತೃಪ್ತಿ ಸಿಗಲಿಲ್ಲ. ಅದರ ಜೊತೆಗೆ ಏನಾದರೂ ಹೊಸತನ್ನು ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಜೇನು ಕೃಷಿಗೆ ಕೈ ಹಾಕಿದರು ಅರವಿಂದ್ ಅವರು. ಶುರುವಾತಿಗೆ ಬಹಳಷ್ಟು ನಷ್ಟವನ್ನು ಕೂಡ ಇದರಲ್ಲಿ ಅನುಭವಿಸಿದರು. ಆದರೆ ಇದನ್ನು ಕೈ ಬಿಡಬಾರ್ದು, ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ನಿರಂತರವಾಗಿ ಪ್ರಯತ್ನಶೀಲತೆಯಿಂದ ಇವತ್ತು ಜೇನು ಕೃಷಿಯಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಅರವಿಂದ್ ರಾಠಾಳ್ ಅವರು. ಬನ್ನಿ ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಅರವಿಂದ್, ಯಾಕೆ ಜೇನು ಕೃಷಿ ಮಾಡಬೇಕು ಅಂತ ತಮಗೆ ಅನ್ನಿಸ್ತು? ಸರ್, ನಾನು ಒಂದು 5 ಇಯರ್ಸ್ಲಿಂದ ಎಲ್ಲ ಯೂನಿವರ್ಸಿಟಿನ ಸರ್ಚ್ ಮಾಡಿಬಿಟ್ಟು ಏನೋ ಒಂದು ಕೃಷಿ ಮಾಡಬೇಕು, ರೈತರಿಗೆ ಒಂದು ಹೊಸ ಅದು ಸಣ್ಣ ರೈತರಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಕೊಡಬೇಕು ಅಂತೇಳಿ ನನ್ನ ಆಸಕ್ತಿ ಇತ್ತು ಸರ್. ಬಟ್ ಈ ಜೇನು ಕೃಷಿಯಿಂದ ಮಾಡೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾನು ಥಿಂಕ್ ಮಾಡಿ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾನು ಈ ಸ್ಟಾರ್ಟ್ ಮಾಡಿ 8 ತಿಂಗಳಾಗಿದೆ. ಫಸ್ಟ್ ನಾನು ಸರ್ಚ್ ಮಾಡಿಬಿಟ್ಟು ನಾನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಗಿಬಿಟ್ಟು ನಾನು ಈ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅಂತೇಳಿ ಹೇಳಿದ್ದೀನಿ ಸರ್. ಅವರು ನೀವು ಸ್ಟಾರ್ಟ್ ಮಾಡಿ ಇದು ಭಾಳ ಚೆನ್ನಾಗಿದೆ ಅಂಥೇಳಿ ನನಗೆ ಸಬ್ಸಿಡಿ ಮುಖಾಂತರ 5 ಬಾಕ್ಸ್ ಜೇನುಹುಳ ಬಾಕ್ಸ್ ಕೊಟ್ಟಿದ್ದಾರೆ ಸರ್. ನನಗೆ ಹಿರೂರಿನಿಂದ ತೊಗೊಂಡು ಬಂದಿದ್ದೀನಿ ಸರ್. ಅಲ್ಲಿ RC ವರ್ಲ್ಡ್ ಶಾಂತಿ ವೀರಯ್ಯ ಅಂತ ಇದ್ದೀರಿ ಸರ್, ಅವ್ರ ಕಡೆಯಿಂದ ಅವರು ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ನನಗೆ 5 ಬಾಕ್ಸ್ ಕೊಟ್ಟಿದ್ದಾರೆ ಸರ್. ಅದು ನನಗೆ ಸಬ್ಸಿಡಿ ಅಮೌಂಟ್ ಕೂಡ ಬಂದಿದೆ, 40% ಅಮೌಂಟ್ ಕೂಡ ಬಂದಿದೆ ಸರ್. ಅದರಿಂದ ನಾನು ನಮ್ಮ ಮನೆ ಮುಂದೆ 5 ಬಾಕ್ಸ್ ತೊಗೊಂಡು ಬಂದಿಟ್ಟು ಜೇನು ಸಾಕಣೆ ಮಾಡಬೇಕಂತ ಇಟ್ಟಿದ್ದೆ ಸರ್. ವಿತಿನ್ 2 ಡೇಸ್ನಲ್ಲಿ ಆ ಬಾಕ್ಸ್ನಲ್ಲಿ ಹುಳ ಹೊರಟೋಗಿದೆ ಸರ್. ಎದಕ್ಕೆ ಹೊರಟೋಗಿದೆ, ಏನು ಕಾರಣ ಅಂತೇಳಿ ನನಗೆ ಭಾರಿ ಬೇಜಾರಾಯ್ತು ಸರ್ ಅದರಿಂದ. ಸೊ 5 ಬಾಕ್ಸ್ನಲ್ಲಿ ನನಗೆ ಸ್ವಲ್ಪ ಭಾರಿ ತೊಂದರೆ ಆಗಿಬಿಟ್ಟು ಅದರಿಂದ ಲಾಸ್ ಕೂಡ ಆಯಿತು ಸರ್. ಇಲ್ಲಿ ನನಗೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ನೀವು ಮಾಹಿತಿ ಸೈಂಟಿಸ್ಟ್ ಅವ್ರನ್ನ ಭೇಟಿಯಾಗಿ ಅಂತೇಳಿ ಸರ್. ಬಾಗಲಕೋಟೆ ಮತ್ತು ರಾಯಚೂರು ಯೂನಿವರ್ಸಿಟಿ ಅಲ್ಲಿ ಎಂಥಮಾಲಜಿಸ್ಟ್ ಅವ್ರನ್ನ ಫೋನ್ ಮುಖಾಂತರ ಅವ್ರ ಹತ್ರ ಡಿಸ್ಕಸ್ ಮಾಡಿ ಸರ್, ಈ ಥರ ಬಾಕ್ಸಲ್ಲಿ ಹುಳ ಹೋಗಿದ್ದಾವ, ಎದಕ್ಕೋಸ್ಕರ ಹೋಗಿದ್ದಾವ, ಏನು ಪ್ರಾಬ್ಲಮ್ ಆಗಿದೆ, ನನಗೆ ಅದು ಇನ್ಫಾರ್ಮೇಷನ್ ಬೇಕಾಗಿದೆ ಅಂತ ಹೇಳಿದೆ ಸರ್. ಹೇಳಿದ್ಮೇಲೆ ಅವ್ರು ಏನಾಗ್ಬಿಟ್ಟು ನಮಗೆ ಭಾಳ ದೂರ ಆಗುತ್ತೆ, ನಿಮಗೆ ಹಗರಿ ಫಾರ್ಮ್ನಲ್ಲಿ ಎಂಥಮಾಲಜಿಸ್ಟ್ ಡಾಕ್ಟರ್ ಆನಂದ್ ಕುಮಾರ್ ಅಂತ ಇದ್ದಾರೆ, ಅವ್ರನ್ನ ಭೇಟಿಯಾಗಿ ಅಂತ ಹೇಳಿ ಸರ್. ಅವ್ರನ್ನ ಹೋಗಿ ನಾನು ಭೇಟಿಯಾಗಿ ಅವ್ರು ಪರ್ಸನಲ್ಲಾಗಿ ಬಂದು ನನ್ನ ಮನೆ ಮುಂದೆ ಬಾಕ್ಸ್ ಎಲ್ಲ ವಿಸಿಟ್ ಮಾಡಿ ಒಂದೊಂದು ಕಾಲನೀಸ್ ತೆಗೆದು ಚೆಕ್ ಮಾಡಿ ಅವ್ರು ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಇದಕ್ಕೆ ವ್ಯಾಕ್ಸ್ಮಾಸ್ ಡಿಸೀಸ್ ಬಂದಿದೆ, ಅಲ್ಲಿಂದ ನೀವು 150 ಕಿಲೋಮೀಟ್ರ್ ಬಳ್ಳಾರಿಂದ ಹಿರಿಯೂರಿಗೆ ಅಲ್ಲಿಂದ ತೊಗೊಂಡು ಬರಬೇಕಂದ್ರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಆದಮೇಲೆ ನೀವು ಅಲ್ಲಿಂದ ತೊಗೊಂಡು ಬಂದಮೇಲೆ ನೀವು ಕರೆಕ್ಟಾಗಿ ಟ್ರೈನಿಂಗ್ ಅವರು ನಿಮಗೆ ಕೊಟ್ಟಿಲ್ಲ, ಅಲ್ಲಿಂದ ತೊಗೊಂಡು ಬರಬೇಕಂದ್ರೆ ಕ್ವೀನ್ ಗೇಟ್ ಹಾಕಿ ಕೊಡಬೇಕಾಗಿತ್ತು, ಅದಕ್ಕೂ ನಿಮ್ಗೆ ಕೊಟ್ಟಿಲ್ಲ. ಪ್ಲಸ್ ಅದರಲ್ಲಿ ವ್ಯಾಕ್ಸ್ಮಾಸ್ ಡಿಸೀಸ್, ಮೇನ್ ಚಿಟ್ಟೆ ಅಂತ ಒಂದು ಡಿಸೀಸ್ ಬರ್ತದೆ ಸರ್. ಈ ಡ್ರೈ ಲ್ಯಾಂಡ್ಸ್ನಲ್ಲಿ ಈ ನಮ್ಮ ಜೇನು ಸಾಕಾಣಿಕೆ 99% ಬರೋದು ಆ ಡಿಸೀಸ್ ಸರ್. ಆ ಡಿಸೀಸ್ ಅಟ್ಯಾಕ್ ಆಗಿರೋದು ಹುಳ ನಿಮಗೆ ಕೊಟ್ಟಿದ್ದಾರಾ, ಹಾಗಾಗಿ ಇದು ಹೋಗಿದೆ ಅಂತೇಳಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಅವರು ಡಾಕ್ಟರ್ ಎಂಥಮಾಲಜಿಸ್ಟ್ ಡಾಕ್ಟರ್ ಆನಂದ್ ಕುಮಾರ್ ಅವರು, ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ನಿಮಗೆ, ನಿಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲದಕ್ಕೋಸ್ಕರ ನೀವು ಈ ಥರ ಆಗಿದೆ, ಲಾಸ್ ಆಗಿದೆ. ಹಾಗಾಗಿ ಕಡ್ಡಿರಾಮ್ಪುರ ಬಸವಸ್ವಾಮಿ ಅಂತಿದ್ದಾರೆ, ಹಿ ಇಸ್ ಎ ವೆಲ್ ನೋನ್ ಎಕ್ಸ್ಪೀರಿಯನ್ಸ್ ಇನ್ ಎಪಿಕಲ್ಚರ್, ಅವ್ರ ಹತ್ರ ಹೋಗಿ ನೀವು ಟ್ರೈನಿಂಗ್ ಆಗಿದೆ ಅಂತೇಳಿ ಇವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ ಸರ್. ಇವರು ನನಗೆ ವಿತಿನ್ 2 ಡೇಸ್ನಲ್ಲೆಲ್ಲ ಬಂದು ನನ್ನ ಬಾಕ್ಸ್ ಎಲ್ಲ ಚೆಕ್ ಮಾಡಿ ತೋರಿಸಿದ್ದೆ ಸರ್. ವ್ಯಾಕ್ಸ್ಮಾಸ್ ಅಂದರೆ ಯಾವ ಥರ ಇರ್ತದೆ, ಆ ವ್ಯಾಕ್ಸ್ಮಾಸ್ ಡಿಸೀಸ್ ಯಾವ ಥರ ಬರುತ್ತದೆ, ಆ ಮೇನು ಚಿಟ್ಟಿನ ಯಾವ ಥರ ಕಂಟ್ರೋಲ್ ಮಾಡಬೇಕು, ಯಾವ ಥರ ಕ್ಲೀನ್ ಮಾಡಬೇಕು, ಅದು ಬಂದಮೇಲೆ ಯಾವ ಥರ ಮಾಡಬೇಕು ಅಂಥೇಳಿ ಇವರು ನನಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಅದು ಎಲ್ಲಿ ಹೋಗಿರ್ತಾವ ಹುಳ ಅಂತೇಳಿ ನಮಗೆ ಸುಮಾರು ಒಂದು 2 ಡೇಸ್ ನನಗೆ ಅಲ್ಲೇ ಇದ್ದು ನಮ್ಮ ಮನೆ ಮುಂದೆ ಎಲ್ಲ ನನಗೆ ಟ್ರೈನಿಂಗ್ ಕೊಟ್ಟಿದ್ದೆ ಸರ್. ಇವಾಗ ಹೋಗಿದ್ಮೇಲೆ ನಾವು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದ್ರ ಎಲ್ಲೆಲ್ಲಿ ಬಾಕ್ಸ್ ಇಟ್ಟು ಅದ್ರ ಆ ಗಿಡ ಬಾಕ್ಸ್ ಮೇಲ್ಗಡೆ ಕ್ಲೇ ಪಾಟ್ ಎಲ್ಲ ಕಟ್ಟಿವಿ ಸರ್, ಮಣ್ಣಿನ ಕ್ಲೇ ಪಾಟ್. ಆ ಕ್ಲೇ ಪಾಟ್ನಲ್ಲಿ ಇಟ್ಟಿದ್ದು ವಿತಿನ್ 2 ಡೇಸ್ನಲ್ಲೇ ಬೀಸ್ ಎಲ್ಲ ಹೊರಟೋಗಿದ್ದಾವೆ, ಎಲ್ಲ ಮತ್ತೆ ಬಂದು ಆ ಗಡಿಗಿನಲ್ಲಿ ಸೇರ್ಕೊಂಡಿದ್ದೆ ಸರ್. ಒಂದು 2 ಮಂತ್ಸ್ ಆದಮೇಲೆ ಮತ್ತೆ ಆ ಬಾಕ್ಸ್ಲಿಂದ ಕ್ಲೇ ಪಾಟ್ಲಿಂದ ಬಾಕ್ಸ್ಗೆ ಶಿಫ್ಟ್ ಮಾಡಿ ಸರ್. ಮೇನ್ ಅದರಲ್ಲಿ ಕಲಿಬೇಕಾಗಿದ್ದು ಹನಿ ಬೀ ಕೀಪಿಂಗ್ನಲ್ಲಿ ಹೈವಿಂಗ್, ಯಾವ ಥರ ಬಾಕ್ಸ್ಲಿಂದ ಕ್ಲೇ ಪಾಟ್ಲಿಂದ ಬಾಕ್ಸ್ ಶಿಫ್ಟ್ ಮಾಡಬೇಕು, ಅದು ಒಂದು ಕಲಿತರಿಗಿನ ಈ ಬೀ ಕೀಪಿಂಗ್ ವೆರಿ ಈಸಿ ಸರ್. ಈ ಥರ ನಾನು ಮಾಡಿಬಿಟ್ಟು ಅವ್ರ ಹತ್ರ ಸರ್ಟಿಫಿಕೇಟ್ ತೊಗೊಂಡು ಕಡ್ಡಿರಾಮ್ಪುರ ಬಸವಸ್ವಾಮಿ ಹತ್ರ ಟ್ರೈನಿಂಗ್ ತೊಗೊಂಡು ಇನ್ನು ಬೇರೆ ಕಡೆ ಎಲ್ಲ ಬಳ್ಳಾರಿನಲ್ಲಿ ಎಷ್ಟು ಫಾರ್ಮ್ ಹೌಸ್ ಇದಾವೆ, ಜೇನು ಸಾಕಾಣಿಕೆ ಯಾವ ಥರ ಮಾಡಬೇಕು, ಜೀರೋ ಬಡ್ಜೆಟ್, ಏನು ಬಂಡವಾಳ ಇಲ್ದಂಗೆ ನಾವು ಜೇನು ಸಾಕಾಣಿಕೆ ಮಾಡಬೇಕು. ಯಾವ ಥರ ಮಾಡಬೇಕಂತೇಳಿ ನಮ್ಮ ಬಸವೇಸ್ವಾಮಿ ಹತ್ರ ಟ್ರೈನಿಂಗ್ ತಗೊಂಡು ರೈತರ ಹತ್ರ ಹೋಗಿಬಿಟ್ಟು ನಾವು ಜೇನು ಸಾಕಾಣಿಕೆ ಮಾಡಬೇಕಂದಾಗಿನ ಯಾವ ಪ್ಲೇಸ್ ಸೂಟಬಲ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಬಳ್ಳಾರಿನಲ್ಲಿ ಸುಮಾರು ಫಾರ್ಮ್ ಹೌಸಸ್ 25 ಫಾರ್ಮ್ ಹೌಸ್ ಇದೆ ಸರ್. ಸಾವಯವ ಕೃಷಿ ಯಾರು ಮಾಡ್ತಾರೋ ಆ ಪ್ಲೇಸ್ನಲ್ಲಿ ಸುಮಾರು 150 ಗಡಿಗಳು ಕಟ್ಟಿ ಬಂದಿವೆ ಸರ್. ವಿತಿನ್ 2 ಮಂತ್ಸ್ನಲ್ಲಿ ನನಗೆ ಹತ್ರ ಹತ್ರ 70 ಫ್ಯಾಮಿಲೀಸ್ ನನಗೆ ಸಿಕ್ಕಿದೆ ಸರ್. ಒಂದು ಫ್ಯಾಮಿಲಿ ಬೇಕಂದರೆ ಮಿನಿಮಮ್ 2000 ರುಪೀಸ್ ಖರ್ಚು ಮಾಡಬೇಕಾಗುತ್ತದೆ. ಒಂದು ವುಡನ್ ಬಾಕ್ಸ್ನಲ್ಲಿ 8 ಫ್ರೇಮ್ಸ್ ಬರ್ತವೆ ಸರ್. 8 ಫ್ರೇಮ್ಸ್ನಲ್ಲಿ ನಾವು ಖರೀದಿ ಮಾಡೋಕ್ಕೆ ಹೋದ್ರಿಗಿನ ಓನ್ಲಿ 4 ಫ್ರೇಮ್ಸ್ ಮಾತ್ರ ಕೊಡ್ತಾರೆ. ಓನ್ಲಿ 20 ಫ್ಯಾಮಿಲೀಸ್ ನಮ್ಮ ಉಳ ಸಂಸಾರ ಬೇಕಂದರೆ 2000 ರೂಪಾಯಿ ಖರ್ಚಾಗುತ್ತೆ. ಯಾವಾಗ ನಾವು ಗಡಿ ಕಟ್ಟಿನ ಮಿನಿಮಮ್ 1 ತಿಂಗಳಿಂದ 2 ತಿಂಗಳ ಒಳಗಡೆ 8 ಹೈವ್ಸ್ ತಟ್ಟೆಗಳು ರೆಡಿ ಆಗುತ್ತೆ ಸರ್. ಅವು ತಗೊಂಡು ಬಂದು ನಾವು ಬಾಕ್ಸ್ನಲ್ಲಿ ಟೈಅಪ್ ಮಾಡಿಬಿಟ್ಟು ಬಿಟ್ಬಿಟ್ಟು ವಿತಿನ್ 1 ಮಂತ್ನಲ್ಲಿ ಎಲ್ಲ ಕವರ್ ಮಾಡಿಬಿಟ್ಟು ಅದರಲ್ಲಿ ಸೂಪರ್ ಚೇಂಬರ್ ಜೇನು ಕೋಣ ಅಂತ ಇತ್ತು ಸಪರೇಟ್ನಲ್ಲಿ ಸರ್, ಅದರಲ್ಲಿ ಓನ್ಲಿ ಜೇನುತುಪ್ಪ ಮಾತ್ರ ಕವರ್ ಮಾಡುತ್ತೆ ಸರ್. ಅದರಲ್ಲಿ ವಿತಿನ್ 1 ಮಂತ್ನಲ್ಲಿ 2.5 ಕೆಜಿಯಿಂದ 3 ಕೆಜಿವರೆಗೆ ಜೇನುತುಪ್ಪ ನಾವು ಕಲೆಕ್ಟ್ ಮಾಡ್ಕೋಬೋದು ಸರ್. ಹಾಗಾಗಿ ಸುಮಾರು 150 ಗಡಿಗಳು ಪ್ರತಿಯೊಂದು ವಿಲೇಜ್ನಲ್ಲಿ, ನಮ್ಮ ಸಂಗನಕಲ್ಲಿದೆ ಸರ್ ಬಳ್ಳಾರಿಂದ ಎಷ್ಟು 15 ಕಿಲೋಮೀಟರ್ಸ್, ಅಲ್ಲಿ 8 ಫಾರ್ಮ್ ಹೌಸ್ ಇದೆ ಸರ್. ಟೋಟಲ್ ಸಾವಯವ ಕೃಷಿ ಮಾಡ್ತಾರೆ, ಯಾವುದಾಗಿ ಪೆಸ್ಟಿಸೈಡ್ಸ್ ಆಗಿ ಫೆರ್ಟಿಲೈಸರ್ಸ್ ಆಗಲಿ ಏನು ಬಳಸೋದಿಲ್ಲ ಸರ್. ಅವರು ಹೋಗಿಬಿಟ್ಟು ಆ ಫಾರ್ಮರ್ಗೆ ನಾನು ಕನ್ವಿನ್ಸ್ ಮಾಡಿ ಅವ್ರಿಗೆ ಏನು ಹೇಳಿದೆ ಅಂದರೆ ಅವ್ರು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿದಿಲ್ಲ, ಏದಕ್ಕೆ ಏನು ಮಾಡ್ತೀರಿ ಅದರಿಂದ ಏನು ಉಪಯೋಗ ನಮಗೆ, ನೀವು ಇಡ್ತೀರಿ ನೀವು ಜನಗಳು ತೊಗೊಂಡು ಹೋಗ್ತೀರಿ ನಮ್ಗೆ ಏನು ಬೆನಿಫಿಟ್. ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಸರ್, ವಿತಿನ್ 4 to 5 ಇಯರ್ಸ್ ಒಳಗಡೆ ಸೈಂಟಿಸ್ಟ್ ಬೇರೆ ಕಂಟ್ರಿಯಿಂದ ಬಂದು ನಮ್ಮ ಇಂಡಿಯಾಗೆ ಬಂದು ಪ್ರೂಫ್ ಮಾಡಿ ಹೋಗಿಬಿಟ್ಟಿದ್ದಾರೆ. 5 ಇಯರ್ಸ್ 6 ಇಯರ್ಸ್ ಒಳಗಡೆ ಯಾವ ಬೀಸ್ ಇರೋದಿಲ್ಲ, ಇದಕ್ಕಂದರೆ ನಾವು ಹೆವಿ ಡೋಸ್ ಆಫ್ ಪೆಸ್ಟಿಸೈಡ್ಸ್ ಬಳಸ್ತಾ ಇದ್ವಿ ಇಂಡಿಯಾದಲ್ಲಿ, ಅವೆಲ್ಲ ಆ ಸಂತತಿ ಎಲ್ಲ ಹಾಳೋಗ್ಬಿಡ್ತದೆ, ಯಾವ ಇರೋದಿಲ್ಲ, ಎಲ್ಲ ಸತ್ತೋಗ್ತಾ ಇದ್ದಾವೆ. ನಾವು ಮೊಬೈಲ್ಸ್ ಎಲ್ಲ ಬಳಸ್ತಾ ಇದ್ದೀವಿ, ಹೆವಿ ರೇಸ್ ಏನಿದೆ ಆ ಕಿರಣಗಳು ಹೋಗಿಬಿಟ್ಟು ಅವಕ್ಕೆ ಎಫೆಕ್ಟ್ ಆಗಿಬಿಟ್ಟು ಸಾಯ್ತಾ ಇದ್ದಾರೆ. ಇದು 30-40% ಪಾಲಿನೇಷನ್ ನಡೀತದೆ ಸರ್ ಈ ಬೀಸ್ಲಿಂದ. ಯಾವ ಕೆಮಿಕಲ್ ಪೆಸ್ಟಿಸೈಡ್ಸು ವರ್ಕ್ ಮಾಡೋದಿಲ್ಲ, ಈ ಬೀಸ್ ವರ್ಕ್ ಮಾಡುತ್ತೆ. ಮೈಕ್ರೋಸ್ಕೋಪ್ನಲ್ಲಿ ಆ ಬೀಸ್ ನೋಡಿದ್ರೆ ಆ ಬಾಡಿ ತುಂಬ ಹೇರ್ಸ್ ಇರ್ತದೆ ಸರ್. ಆ ಹೇರ್ಸಿಂದ ಹೋಗಿ ಯಾವಾಗ ಪಾಲಿನೇಷನ್ ನಡೆಯುತ್ತೋ 30-40% ಈಲ್ಡಿಂಗ್ ಅವನಿಗೆ ಜಾಸ್ತಿ ಆಗುತ್ತೆ. ಅವನು ಏನು ಒಂದು ಸಿಂಗಲ್ ಪೈ ಬಂಡವಾಳ ಆಗಂಗಿಲ್ಲ. ಸೊ ಆ ಥರ ಯಾವಾಗ ಹೋಗಿ ಫಾರ್ಮರ್ಸ್ ಕೇಳ್ಕೊಳ್ಳಿ ಅವ್ರು ಇಮ್ಡಿಯೇಟಾಗಿ ಅವರೇ ಒಂದು 10-20 ಗಡಿಗೆ ತೊಗೊಂಡ್ಬಂದು ಅವರೇ ಎಲ್ಲ ಅವ್ರ ಫಾರ್ಮ್ ಹೌಸ್ನಲ್ಲಿ ಕಟ್ತಾ ಇದ್ದಾರೆ ಸರ್. ವಿತಿನ್ 3 ಮಂತ್ಸ್ ಒಳಗಡೆ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬರ್ತಾವೆ, ನಮ್ಮ ಬಾಕ್ಸ್ ತಗೊಂಡು ಹೋಗ್ತೀವಿ. ಆ ಗಡಿಗಿಲಿಂದ ಆ ಫ್ಯಾಮಿಲಿ ಎಲ್ಲ ಶಿಫ್ಟ್ ಮಾಡ್ತೀವಿ ಸರ್ ನಮ್ಮ ಬಾಕ್ಸ್ಗೆ. ನಮಗೇನಾಗ್ಬಿತ್ತು ವಿತಿನ್ 2 ಮಂತ್ಸ್ ಒಳಗಡೆ ನಮಗೆ 4000 ರುಪೀಸ್ ಅಮೌಂಟು ಈಸಿಯಾಗಿ ಬಂದುಬಿಡ್ತೈತೆ. ಅವ್ರಿಗೆ ಪಾಲಿನೇಷನ್ ನಡುತ್ತೆ, ಒಂದು ಗಡಿಗಿನಲ್ಲಿ 2 ಕೆಜಿಯಿಂದ 3 ಕೆಜಿ ಜೇನುತುಪ್ಪ ಬರ್ತೈತೆ ಸರ್. ಆ ಜೇನುತುಪ್ಪ ಅವ್ರಿಗೆ ಕೊಟ್ಟುಬಿಡ್ತೀವಿ. ಅದು ಯಾ ಜೇನುತುಪ್ಪ ಅಂದರೆ ರಾ ಹನಿ ಅಂತ ಹೇಳ್ತಾರೆ ಸರ್, ಕಚ್ಚಾ ಹನಿ ಅಂತ ಹೇಳ್ತಾರೆ. ಆ ಕಚ್ಚಾ ಹನಿನಲ್ಲಿ ಹನಿ ವರ್ಸಸ್ ರಾ ಹನಿ ಅಂತ ನಾವು ಒಂದು GK VKನೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೆ ಸರ್. ಆ ಕಚ್ಚಾ ಹನಿಯಿಂದ ತಿನ್ನೋದ್ರಿಂದ ಭಾರಿ ಬೆನಿಫಿಟ್ ಇದೆ ಸರ್. ಅದರಲ್ಲಿ ಪೋಲನ್ ಮಿಕ್ಸ್ ಆಗಿರ್ತೈತೆ, ಹೈಯೆಸ್ಟ್ ನ್ಯೂಟ್ರೆಂಟ್ ಅದರಲ್ಲಿರ್ತೈತೆ. ಅದು ಯಾವ ಥರ ತೊಗೋಬೇಕಂತೇಳಿ ಆ ಫಾರ್ಮರ್ಸ್ಗೆ ಅಡ್ವೈಸ್ ಕೊಟ್ಬಿಟ್ಟು ಅವ್ರಿಗೆ ಏನೇನು ಬೆನಿಫಿಟ್ ಬರ್ತೈತೆ ಅಂತೇಳಿ ಅವ್ರಿಗೆ ಫಾರ್ಮರ್ಸ್ ಕೊಟ್ಟರೆ ಭಾರಿ ಖುಷಿ ಆಗಿಬಿಟ್ಟು ಅವರು ಪ್ರತಿಯೊಂದು ಫಾರ್ಮರ್ಸ್ಗೆ ನಾವು ಹೇಳೋ ಪ್ರಕಾರ ಪ್ರತಿಯೊಂದು ಟ್ರೀಸ್ನಲ್ಲಿ ಪ್ರತಿಯೊಂದು ಗಿಡದಲ್ಲಿ ಅವ್ರು ಕಟ್ಬಿಟ್ಟು ಅವ್ರು ಜೋಪಾನಾಗಿ ನೋಡ್ತಾ ಇದ್ದಾರೆ ಸರ್. ಈಗ ಈಗ ಪ್ರತಿ ಒಂದು ಫಾರ್ಮ್ ಹೌಸ್ನಲ್ಲಿ ಪಾಲಿನೇಷನ್ ಭಾರಿ ಚೆನ್ನಾಗಿ ನಡೀತಾ ಸರ್. ಎಸ್ಪೆಷಲಿ ಇದು ಪಾಲಿನೇಷನ್ ಪರ್ಪಸ್ ಸೀಡ್ ಪ್ರಾಸೆಸಿಂಗ್ ಯೂನಿಟ್ ಏನು ಸೀಡ್ ಕಂಪ್ನಿ ನಮ್ಮ ಭಾಳಷ್ಟು ಕಂಪ್ನಿ ಇದೆ ಸರ್. ಅವರು ಒಂದು ಫ್ಯಾಮಿಲಿಗೆ ನಮಗೆ ಪರ್ ಮಂತ್ 2000 ರುಪೀಸ್ ರೆಂಟ್ ಕೊಡ್ತಾ ಇದ್ದಾರೆ ನಮಗೆ ಬಿಕಾಸ್ ಆಫ್ ಪಾಲಿನೇಷನ್. ಯಾವಾಗ ಪಾಲಿನೇಷನ್ ನಡೀತೋ ಒಳ್ಳೆ ಫ್ರೂಟ್ ಸಿಗುತ್ತೆ, ಒಳ್ಳೆ ಸೈಜ್ ನಡೆಯುತ್ತೆ, ಆ ಸೀಡ್ಸ್ ಮತ್ತೆ ನಿಮಗೆ ರೀಜರ್ಮಿನೇಷನ್ಸ್ಗೆ ಬಳಸೋಕೆ ಭಾಳ ಸಪೋರ್ಟ್ ಮಾಡುತ್ತೆ. ಪಾಲಿನೇಷನ್ ನಡೆದಿಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ ಅಂದರೆ ಈಗ ನಿಮಗೆ ಒಳ್ಳೆ ಫುಡ್ ಸಿಗೋದಿಲ್ಲ, ಎಲ್ಲ ಪೆಸ್ಟಿಸೈಡ್ಸ್ ಬಳಸ್ತಾ ಇದ್ದಂಗೆಲ್ಲ ಪಾಲಿನೇಷನ್ ಕಮ್ಮಿ ಆಗುತ್ತೆ. 30-40% ಯಾವ ಪೆಸ್ಟಿಸೈಡ್ಸು ನಿಮಗೆ ಈಲ್ಡಿಂಗ್ ಬರೋದಿಲ್ಲ, ಯಾವ ಪೆಸ್ಟಿಸೈಡ್ಸ್ ಬಳಸಿದ್ರೆ ಕೂಡ ನಿಮಗೆ ಅಷ್ಟು ಇಳುವರಿಗೆ ಬರೋದಿಲ್ಲ. ಇಳುವರಿಗೆ ಮುಖ್ಯ ಕಾರಣ ಅಂತಂದರೆ ಪರಾಗಸ್ಪರ್ಶ. ಪರಾಗಸ್ಪರ್ಶ ಇದ್ರೇ ನಾವು ಯಾವುದೇ ಬೆಳೆಯಲ್ಲಿ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಮತ್ತು ಸಸ್ಯ ಸಂತತಿಗಳು ಉಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ಕಾರಣದಿಂದ ಜೇನುನೊಣಗಳನ್ನು ನಾವು ಉಳಿಸುವುದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನೀವು ಈಗಷ್ಟು ಹೇಳಿದ್ರಿ, ನಿಮ್ಮ ಈ ಸಮಸ್ಯೆ ಶುರುವಾದಾಗ ನಿಮ್ಮ ಜೇನುನೊಣಗಳು ಬಾಕ್ಸ್ನಿಂದ 2 ದಿವಸದಲ್ಲಿ ಹೋಗ್ಬಿಟ್ಟು ಅಂತೇಳಿ ಅವಾಗ ಕಡ್ಡಿರಾಮ್ಪುರದ ಸಾವಯವ ಕೃಷಿಕ ಬಸವೇಸ್ವಾಮಿಗಳನ್ನು ಸಂಪರ್ಕ ಮಾಡಿದ್ರಿ ಅಂತ ಹೇಳಿದ್ರಿ. ಇವಾಗ ಬಸವೇಸ್ವಾಮಿಗಳನ್ನೇ ಸಂಪರ್ಕ ಮಾಡೋಣ. ಸ್ವಾಮಿಗಳೇ, ಅರವಿಂದ್ ಅವರು ಬಂದು ಅವರ ಸಮಸ್ಯೆಯನ್ನು ಹೇಳಿದಾಗ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ನಿಮ್ಗೆ ಅನಿಸ್ತು? ಫಸ್ಟು ಕರ್ಕೊಂಡು ಹೋದ್ರೆ ಸರ್, ಹೋಗಿ ನೋಡಿದೆ ನಾನು, ಬಾಕ್ಸ್ಗಳೆಲ್ಲ ನೋಡಿದೆ, ಚೆಕ್ ಮಾಡಿದೆ, ಎಲ್ಲ ನೋಡಿದೆ. ಅದ್ರಾಗೆಲ್ಲ ವ್ಯಾಕ್ಸಿನಾಗೆಲ್ಲ ಹುಳ ಬಿದ್ದಿದ್ರು ಅಲ್ಲ, ಫಸ್ಟ್ ಅದೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಮೊದಲು ಜೇನುತುಪ್ಪ ಒಂದು ತಟ್ಟೆಗೆ ಹಾಕಿ ಆ ಪೆಟ್ಟಿಗೆಗಳನ್ನೆಲ್ಲ ಬೇಸ್ ಕ್ಲೀನಾಗಿ ಸುಡೋ ನೀರನ್ನ ತೊಳಿಸಿದ್ವಿ ಸರ್. ಎಲ್ಲ ಚಾಕ್ ತಗೊಂಡೆಲ್ಲ ಕ್ಲೀನ್ ಮಾಡಿ ಅದು ಇಲ್ಲಿ ಸ್ಟ್ಯಾಂಡಿನ ಮೇಲೆ ಇಟ್ಟಿದ್ದು ಅದೇ ಸ್ಟ್ಯಾಂಡಿನ ಮೇಲೆ ಇಟ್ಟಿವಿ ಸರ್. ಇಟ್ಟು ಮತ್ತೆ ಒಂದು 5 ಗಡಿಗೆ ತರಿಸಿದೆ ಆತನ ಕೂಡ. 5 ಗಡಿಗೆ ತರಿಸಿ ಎಲ್ಲ ಸುತ್ತಮುತ್ತ ಗಿಡಗಳದಾವೆ ಸರ್, ಅಲ್ಲಿ ಸುತ್ತಮುತ್ತ ಗಿಡಗಳಾಗ 5 ಗಡಿಗೆ ಕಟ್ಟಿ ನೀನೇನು ಒಂದು ವಾರ ಆಗ್ಬೋದು ತಿಂಗಳಾಗ್ಬೋದು ಒಟ್ಟು ನಿನ್ನ ಬಾಕ್ಸ್ ಒಳಗೆ ಬರ್ತಾವ ಅಂತಂದು ಹೇಳಿ ಗಡಿ ಕಟ್ಟಿ ಬಂದೆ ಸರ್. ಗಡಿ ಕಟ್ಟಿ ಬಂದಮೇಲೆ 3 ದಿನದಾಗ ಗಡಿಗೆಗಳು ವಾಪಸ್ ಬಂದವು. ವಾಪಸ್ ಬಂದು ಬಿಟ್ಬಿಟ್ಟಿದ್ದೆ ಜೇನು ಸಾಕಾಣಿಕೆ. ಯಾವಾಗ ಒಂದು 5 ಸಾವಿರ ಸುಟ್ಕೊಂಡಿದ್ದು ಜೇನು ಸಾಕಾಣಿಕೆನೇ ಬಿಟ್ಬಿಟ್ಟಿದ್ದೆ. ಅದು ಯಾವಾಗ ಬಾಕ್ಸ್ನಾಗ ಹುಳ ಹೊರಗೋಗಿದ್ದು ಗಡಿಗೆಗೆ ಒಂದು ಸೆಟ್ ಆದಲ್ಲ ಅವಾಗಲಿಂದ ಮತ್ತೆ ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ಬಿಡ್ತು. ಅಲ್ಲಿಂದ ಶುರು ಆದ ಜೇನು ಸಾಕಾಣಿಕೆ. ಇವಾಗ ಅದ್ರಾಗ ಅಲ್ಲಿ ಡಾಕ್ಟ್ರುಗಳು ತೋಟಗಳದಾವೆ ಸರ್, ಸಪೋಟ ತೋಟಗಳು ಭಾಳ ತೋಟಗಳು ಸಿಕ್ಕವೆ. ಅದಕ್ಕೆ ಎಲ್ಲ ತೋಟಗಳಾಗ ಗಡಿಗೆಗಳು ಕಡಿಸಿ ಹೇಳಿ ಕಡಿಸಿ ಬಂದಿನಲ್ಲ ಆ ಗಡಿಗಳು ಒಂದು ತೋಟದಾಗ ಏನಿಲ್ಲ ಅಂದ್ರೆ ಒಂದು 2 ಫ್ಯಾಮಿಲಿಯನ್ನು ಸಿಗ್ತಾವೆ ಅವ್ರಿಗೆ. ನಮ್ಮ ಏರಿಯಾದಾಗಿನ್ನ ಕಮ್ಮಿ ಸರ್. ಬಳ್ಳಾರಿಯಲ್ಲಿ ಸುತ್ತಮುತ್ತ ಇಲ್ಲಿ ಈರಾಳವರೆಗೆ ಹೋಗಿ ಸರ್. ಈರಾಳಾಗ ಅಲ್ಲಿ ಒಂದು 5 ಗಡಿಗೆ ಕಟ್ಟಿವಿ. ಎಲ್ಲೆಲ್ಲಿ ತೋಟಗಳು ಇರ್ತಾವೆ ಅಲ್ಲಿ ಕಟ್ಟಿರೋದಕ್ಕೆ ಅದ್ರಾಗ ಯಾವ ಔಷಧ ಹೊಡೆದಲ್ಲ ಏನಿಲ್ಲ ನ್ಯಾಚುರಲಾಗಿ. ಯಾಕಂದ್ರೆ ಅದು ಬರೀ ಅವರು ಪ್ರತಿಯೊಂದು ಹಣ್ಣು ತಮಗೇ ಇಟ್ಕೊಂಡಿರ್ತಾರೆ. ಯಾವ ಔಷಧ ಹೊಡೆದಲ್ಲ ಅಲ್ಲಿ. ಈ ಕಡೆ ಮೋಕ ರೋಡಿಗೆ ಒಂದು ಸಲ ಕರ್ಕೊಂಡೋಗಿದ್ದೆ ಸರ್. ಮೋಕ ರೋಡಿಗೆ ಒಂದು ತೆಂಗಿನ ತೋಟ ಇದೆ ಸರ್. ತೆಂಗಿನ ತೋಟದಾಗ ಸುಮಾರು ಒಂದು 20 ಫ್ಯಾಮಿಲಿ ಆ ತೆಂಗಿನ ಗಿಡದಾಗದವು ತೋಟಗಳಾಗ. ಅವನು ಭಾಳ ಹೈಟ್ ಇರೋದ್ರಿಂದ ಹಿಡಿಯೋದಾಗದಲ್ಲಪ್ಪ, ಇಲ್ಲೇ ಒಂದು 2 ಗಡಿಗೆ ಕಟ್ಟು, ಅವೇ ಡಿವೈಡ್ ಆದಾಗ ನಿನ್ನ ಗಡಿಗೆ ಸೇರ್ತಾವ ಅಂತಂದೇಳಿ ಅವ ಹುಳನ್ನ ಹಂಗೆ ಬಿಟ್ಟು ಗಡಿಗೆ ಕಟ್ಟಿಸಿ ಬಂದ್ವಿ. ಅಲ್ಲಿ 2 ಬಾಕ್ಸ್ಗಳು ಬಂದವು. ಅಂದ್ರೆ ನಿಮ್ಮ ಅನುಭವದ ಪ್ರಕಾರ ಎಲ್ಲಿ ಕ್ರಿಮಿನಾಶಕಗಳ ಬಳಕೆ ಕಡಿಮೆ ಇದೆ ಸಂತತಿಗಳನ್ನ ನೀವು ನೋಡ್ಲಿಕ್ಕತ್ತೀರಿ? ಹೌದು ಸರ್. ಈಗ ಒಂಥರ ನ್ಯಾಚುರಲ್ ಫಾರ್ಮ್ ಇರ್ಬೇಕು ಸರ್. ಆಳ್ಬಿದ್ದ ತೋಟ ಅಂತಾರಲ್ಲ ಆ ಟೈಪ್ ಇದ್ದರೆ ಜೇನ ಹುಳಗಳು ಅಲ್ಲಿದ್ದೇ ಇರ್ತಾವೆ ಸರ್. ಕಾಕಿ ಪದಿ ದೊಡ್ಡ ದೊಡ್ಡ ಪದಿಗಳು ಶೀಘ್ರ ಇರ್ಬೇಕು ಸರ್ ಜೇನು ಒಳಗೆ ಬಂದು ಅಂತಲ್ಲೆಲ್ಲ ಇದ್ದೇ ಇರ್ತಾವೆ ಸರ್ ಜೇನುಳ. ಅದೇ ಇವಾಗ ನಾವು ಕೆಲವೊಂದು ಕಡೆಯಲ್ಲಿದ್ದ ತರ್ತಾರೆ ಸರ್ ಜೇನು ಪೆಟ್ಟಿಗೆ. ಇಲ್ಲಿ ಭಾಳ ಜನಕ್ಕೆ ತರಿಸಿದ್ವಿ, 5 ಬಾಕ್ಸ್ 10 ಬಾಕ್ಸ್ ಹಂಗೆಲ್ಲ ತರಿಸಿದ್ವಿ. ತರಿಸಿದ್ರೆ ಹಂಗೆ ಇದೇ ಪ್ರಾಬ್ಲಮ್ ಆಗಿ ಎದ್ದೆದ್ದು ಹೋಗ್ಬಿಟ್ಟು ಇದೇ ಒಂದು ದೊಡ್ಡ ತಲೆನೋವಾಗಿ ನಮಗೆ ಜೇನು ಸಾಕಾಣಿಕೆ ಭಾಳ ಬೇಜಾರಾಗ್ತಿತ್ತು. ಯಾವಾಗ ಈ ಗಡಿ ಮೆಥಡ್ ನಮಗೆ ಸ್ವಲ್ಪ ಐಡಿಯಾ ಸಿಕ್ತಲ್ಲ, ನಾವು ಯಾಕೆ ದುಡ್ಡು ಕೊಡ್ತಾರಬೇಕು ಇಲ್ಲೇ ನಮ್ಮ ಏರಿಯಾದ ಜೇನು ಹುಳನ ಗಡಿಗಾಗಿ ಹಾಕಿ ಬಾಕ್ಸಿಗೆ ಹೆಂಗೆ ಶಿಫ್ಟ್ ಮಾಡ್ಬೇಕಂತ. ಮೊನ್ನೆ ರಾಯಚೂರಲ್ಲಿದ್ದ ಒಂದು 5 ಹುಡುಗರು ಬಂದಿದ್ರು ಸರ್, ಅಲ್ಲಿ ಯೂನಿವರ್ಸಿಟಿಯರೇ ಕಳಿಸಿದ್ರು. ಅವರು ಏನು ಹುಡುಗರು ಬಂದಿದ್ದು ಆ ಹುಡುಗ್ರ ಕೂಡನೇ ಜೇನು ತಟ್ಟೆ ಕಟ್ ಮಾಡಿ ಜೇನು ಹುಳ ಹಿಡಿಯೋದು ರಾಣಿ ಜೇನು ಹೆಂಗೆ ಇರ್ತದೆ ಅಂತ ತೋರಿಸಿ ಅವ್ರ ಕೂಡನೇ ಮಾಡಿ ಕಳಿಸಿದ್ರು. ಇಲ್ಲಿ ಮಾಡಿ ತಗೊಂಡು ಹೋದ ಕೂಡ ರಾಯಚೂರಾಗ ಅಲ್ಲಿ ಒಂದು ಬಾಕ್ಸ್ ಗಡಿಗೆ ಕಟ್ಟಿ ಅವನು ಪೆಟ್ಟಿಗೆ ಹಾಕಿ ಸಕ್ಸಸ್ ಆಗ್ಯಾನ ಸರ್. ಅಲ್ಲಿದ್ದ ಅರವಿಂದಂದು ಸ್ಟಾರ್ಟ್ ಆಗ ಸರ್. ಅಂದರೆ ಈ ಏನು ಪಾಟ್ ಕಟ್ಟಿ ನೀವೇನು ಜೇನು ನೊಣಗಳನ್ನು ಶೇಖರಣೆ ಮಾಡ್ತಾ ಇದ್ರಿ, ಸ್ಥಳೀಯ ಜೇನು ನೊಣಗಳು ಮುಖ್ಯ ಅಂತ ಹೇಳ್ತೀರಿ ನೀವು, ಬೇರೆ ಕಡೆಯಿಂದ ತಗೊಂಡು ಬಂದಿರೋ ಬಾಕ್ಸ್ನಲ್ಲಿ ಆ ಪ್ರದೇಶದ ಜೇನು ನೊಣಗಳು ಇರ್ತಾವ, ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳದೆ ಹೊರಟೋಗ್ತಾವ ಅಂತ ಹೇಳಿ ನೀವು ಹೇಳಿದ್ರಿ. ಮತ್ತೆ ಅದಕ್ಕೆ ಪರಿಹಾರವಾಗಿ ಈ ಗಡಿಗೆ ಕಟ್ಟಿ ಜೇನು ನೊಣಗಳನ್ನು ಸಂಗ್ರಹ ಮಾಡೋದು ಒಂದು ಉಪಾಯವನ್ನು ಕಂಡು ಹಿಡ್ಕೊಂಡು ಇಲ್ಲಿ ಜೇನು ಕೃಷಿಯನ್ನು ಅರವಿಂದ್ ಅವರು ಮುಂದುವರಿಸೋ ಥರ ಆಯಿತು. ಅರವಿಂದ್, ನೀವು ಮೂಲತವಾಗಿ ಒಬ್ಬ ಉದ್ಯಮಿ ಕೃಷಿ ಕ್ಷೇತ್ರಕ್ಕೆ ಬಂದಾಗ ಕೃಷಿ ಕ್ಷೇತ್ರವನ್ನು ಕೂಡ ಒಂದು ಉದ್ಯಮವಾಗಿಯೇ ಆತ ನೋಡ್ತಾನೆ ಸಹಜವಾಗಿ. ಅದು ಯಾಕಂದರೆ ಆ ಮನೋಭಾವ ಆ ಥರ ಇರುತ್ತೆ ಮತ್ತು ಅದು ಬೇಕು ಕೂಡ. ಇವಾಗ ನೀವು ಜೇನು ಕೃಷಿಯನ್ನು ಶುರು ಮಾಡಿದಾಗ ಕೂಡ ಜೇನು ಕೃಷಿಯನ್ನು ಒಂದು ಉದ್ಯಮವಾಗಿ ನೋಡಬೇಕು ಅಂತ ತಮಗೆ ಅನಿಸಿದ್ದು ಹೇಗೆ? ಸರ್, ಈಗ ನಾನು ಬಳ್ಳಾರಿನಲ್ಲಿ 5 ಬಾಕ್ಸ್ 50,000 ರೂಪಾಯಿ ಇಟ್ಟು ನಾನು ಡೆವಲಪ್ ಮಾಡಿ ಅದು ನನಗೆ ಲಾಸ್ ಆಗಿದ್ರೆ ಭಾರಿ ನೋವು ಅನಿಸ್ತು ಸರ್. ನಂತರ ಬೇರೆ ಫಾರ್ಮರ್ಸ್ ಯಾವ ಥರ ಬೇಜಾರಾಗಬಾರ್ದು, ಇದು ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂಥೇಳಿ ಅದ್ರ ಬಗ್ಗೆ ಭಾರಿ ಚರ್ಚೆ ಮಾಡಿ ಇದು ಎಲ್ಲ ಫಾರ್ಮರ್ಸ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕಂತೇಳಿ ಒಂದು ಆಸಕ್ತಿ ಬಂತು ಸರ್. ನಾನು ಬಳ್ಳಾರಿಯಲ್ಲಿ ಎಲ್ಲ ಸರ್ಚ್ ಮಾಡಿಬಿಟ್ಟು ನಮ್ಮ ಗುರುಗಳನ್ನ ಕರ್ಕೊಂಡೋಗಿ ಎಲ್ಲ ಫಾರ್ಮರ್ಸ್ ನೋಡಿಬಿಟ್ಟು ನಾವು ಜೇನು ಸಾಕಾಣಿಕೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಫಾರ್ಮರ್ಸ್ಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡಬೇಕು, ಚಿಕ್ಕ ಚಿಕ್ಕ ಫಾರ್ಮರ್ಸ್ಗೆ ಇದರಿಂದ ಯಾವ ಥರ ಅವೇರ್ನೆಸ್ ಮಾಡಬೇಕು, ಎಷ್ಟು ಬೆಳೆ ಆಗ್ತಾಯಿದ್ರೆ ಎಲ್ಲದರಿಗೆ ಲಾಸ್ ಇತ್ತೀಚೆಗೆ. ಸೊ ಬರೀ ಜೇನು ಸಾಕಾಣಿಕೆಯಿಂದ ಅವನ ಜೀವನಾಂತರ ಅವನು ಲೈಫ್ ಲೀಡ್ ಮಾಡ್ಬೋದು ಅಂಥೇಳಿ ಒಂದು ಡಿಸೈಡ್ ಮಾಡಿ ಒಂದು ಕಾನ್ಸೆಪ್ಟ್ ಮಾಡಿ ಡೈಲಿ ಇದಕ್ಕೋಸ್ಕರ ಒಂದು 2 ಅವರ್ಸ್ ನಾನು ಸ್ಪೆಂಡ್ ಮಾಡ್ತಾಯಿದ್ದೀನಿ ಸರ್. ಸೊ ನಾನು ಇಲ್ದಂಗ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಟೀಮ್ ಮಾಡಿಕೊಂಡು ಎವ್ರಿ ವೀಕ್ಲಿ ಸಂಡೇ ಆದಕೊಳ್ಳೆ ಪ್ರತಿಯೊಬ್ಬರು ಫಾರ್ಮ್ ಹೌಸ್ಗೆ ವಿಸಿಟ್ ಮಾಡಿ ಅವ್ರು ಯಾವ ಥರ ಜೇನು ಉಳಿದವ ಅದು ಏನು ವರ್ಕ್ ಮಾಡುತ್ತೆ ಅದರಿಂದ ಏನು ಬೆನಿಫಿಟ್ಟು ಜನಗಳಿಗೆ ಯಾವ ಥರ ನಾವು ಅವೇರ್ನೆಸ್ ಕೊಡಬೇಕು, ಫಾರ್ಮರ್ಸ್ಗೆ ಯಾವ ಥರ ನಾವು ಟ್ರೈನಿಂಗ್ ಕೊಡಬೇಕು ಅಂಥೇಳಿ ನಾನು ಡಿಸೈಡ್ ಮಾಡಿಬಿಟ್ಟು ಪ್ರತಿ ಇಯರ್ ಒಂದೊಂದು ವಿಸಿಟ್ ಮಾಡ್ತೇವೆ ಸರ್. ಒಂದೊಂದು ಯೂನಿವರ್ಸಿಟಿ ವಿಸಿಟ್ ಮಾಡ್ತೀವಿ, ಆ ರಿಸರ್ಚ್ ಸೆಂಟ್ರ್ ಹತ್ರ ವಿಸಿಟ್ ಮಾಡ್ತಾ ಇದ್ದೀವಿ, ಅವ್ರ ಸೈಂಟಿಸ್ಟ್ಗಳು ಮಾಹಿತಿ ತಗೊಂಡು ನಾವು ಡಿಸೈಡ್ ಮಾಡ್ತೀವಿ ಸರ್ ಫಾರ್ಮರ್ಸ್. ಸೊ ಫಾರ್ಮರ್ಸ್ಗೆ ಫಸ್ಟ್ ಆಫ್ ಆಲ್ ನಾನು ಅಡ್ವೈಸ್ ಕೊಡೋದು ಏನಂದ್ರೆ ಜೇನುಗಳನ್ನ ಯಾವ ಥರ ನಾವು ಕಾಪಾಡಬೇಕು, ಅದರ ಮೆಂಟಾಲ್ಟಿ ಏನು, ಅದ್ರ ಲೈಫ್ ಸ್ಟೈಲ್ ಏನು ಹೇಳಕ್ಕ ಇಷ್ಟಪಡ್ತೀನಿ ಸರ್. ಒಂದು ಪ್ಲೇಸ್ನಲ್ಲಿ ಇವನ್ ಸಿಟಿನಲ್ಲಿ ಆಗಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ಲಾಡ್ಜಸ್ಟ್ನಲ್ಲಿ ಇರ್ತದೆ ಸರ್. ಅದು ಆ ಜೇನುತುಪ್ಪ ನಮಗೆ ಉಪಯೋಗ ಆಗೋದಿಲ್ಲ, ಅದ್ರ ಬಳಸಬಾರ್ದು, ಅದರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಬಂದು ಎಪಿಕ್ಸೆರಾ ಇಂಡಿಕಾ ಅಂತೇಳಿ ತುಳುವೆ ಜೇನು. ಸೈಂಟಿಸ್ಟ್ ಎಲ್ಲ ಪ್ರೂಫ್ ಮಾಡಿದೆ ಸರ್, ಎಪಿಕ್ಸೆರಾ ಇಂಡಿಕಾ ನಾವು ಬಾಕ್ಸ್ನಲ್ಲಿ ಇಟ್ಬಿಟ್ಟು ನಾವು ಸಾಕ್ಬೋದು ಅದನ್ನು. ಪ್ಲಸ್ ವೈಲ್ಡಾಗಿ ಸಿಗುತ್ತೆ, ಬಟ್ ಮನುಷ್ಯರಿಗೆ ಫ್ರೆಂಡ್ಲಿ ಆಗಿ, ಫಾರ್ಮರ್ಗೆ ಫ್ರೆಂಡ್ಲಿ ಆಗಿ ಇರುತ್ತೆ ಸರ್ ಅದರಿಂದ. ನೆಕ್ಸ್ಟ್ ಇನ್ನೊಂದು ಮೆಲ್ಲಿಫೆರಾ ಅಂತೇಳಿ, ಅದೊಂದು ತಿಳಿ ಸರ್, ನಾವು ಯುರೋಪ್ನಿಂದ ಇಂಡಿಯಾಗೆ ತಗೊಂಡ್ಬಂದು ನಮ್ಮ ಫಾರ್ಮರ್ಸ್ ಸೈಂಟಿಸ್ಟ್ ಡೆವಲಪ್ ಮಾಡಿದೆ ಸರ್. ಈ ತುಡುವೆ ಜೇನಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಪ್ರಮಾಣ ಇರ್ತದೆ, ಈ ಹೆಜ್ಜೇನಿಗಿಂತ ಸ್ವಲ್ಪ ಚಿಕ್ಕದಿರ್ತದೆ, ಭಾರಿ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಬಟ್ ಇದಕ್ಕೆ ಫ್ಲೋರೋ ಚೆನ್ನಾಗಿರ್ಬೇಕು ಸರ್, ಹೂವು ಶೇಖರಣೆ ಭಾಳ ಬೇಕಾಗುತ್ತೆ. ಅದ್ರ ಬಾಕ್ಸ್ ಕೂಡ ದೊಡ್ಡದು, ಆ ಸೈಜ್ ಕೂಡ ದೊಡ್ಡದು, ವರ್ಕ್ ಕೂಡ ಭಾರಿ ಫಾಸ್ಟಾಗಿ ಮಾಡುತ್ತೆ. ಒಂದು ಬಾಕ್ಸ್ನಲ್ಲಿ ಮಿನಿಮಮ್ 8-15 ಕೆಜಿವರೆಗೂ ಜೇನುತುಪ್ಪ ಕಲೆಕ್ಷನ್ ಮಾಡುತ್ತೆ ಸರ್. ಅದು ಭಾರಿ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಬಟ್ ಜೇನುತುಪ್ಪ ಸೇಮ್ ಅದು ಇದು ಒಂದೇ ಟೇಸ್ಟ್, ಬಟ್ ತಳಿ ಮಾತ್ರ ಅಲ್ಲಿ ಯುರೋಪ್ನಿಂದ ತಗೊಂಡ್ಬಂದು ಇಲ್ಲಿ ಡೆವಲಪ್ ಮಾಡಿದೆ ಸರ್. ಇಲ್ಲಿ ಸ್ಥಳೀಯವಾಗಿ ಬಳ್ಳಾರಿಯಲ್ಲಿ ಯಾವ ತಳಿಯ ಜೇನುಣವನ್ನು ತಾವು ಬಳಕೆ ಮಾಡ್ತಾಯಿದ್ದೀರಿ? ಬಳಕೆ ಇಲ್ಲಿ ಮಾಡ್ತಾ ಇರೋದು ತುಳುವೆ ಜೇನು ಸರ್, ಎಪಿಕ್ಸೆರಾ ಇಂಡಿಕಾ. ಇದರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸರ್. ಇನ್ನೊಂದು ಬಂದು ಮೆಲ್ಲಿಫೆರಾ ಅಂತೇಳಿ ಸರ್, ಇದು ಸ್ಟಿಂಗ್ಲೆಸ್ ಬೀಸ್ ಅಂತೇಳಿ, ಇದು ನಾವು ಚುಚ್ಚೋದಿಲ್ಲ ಸರ್. ಇದು ಗೋಡೆನಲ್ಲಿ ಒಂದು ಗಿಡ ಡ್ರೈ ಆಗಿರೋ ಗಿಡದಲ್ಲಿ ಆ ಹೋಲ್ನ ಮಾಡಿಕೊಂಡು ಒಳಗಡೆ ಇರ್ತದೆ ಸರ್, ಅದು ಚುಚ್ಚೋದಿಲ್ಲ. ಅದು ಮೆಡಿಸಿನ್ ವ್ಯಾಲ್ಯೂ ಭಾಳ ಇರ್ತದೆ ಸರ್. ಅದರಲ್ಲಿ ಒಂದು 6 ತಿಂಗಳಿಗೆ ಓನ್ಲಿ 100 ml ಜೇನುತುಪ್ಪ ಮಾತ್ರ ಬರ್ತದೆ ಸರ್. ಅದರಲ್ಲಿ ಜೇನುತುಪ್ಪ ಸಿಹಿ ಇರೋದಿಲ್ಲ ಸರ್, ಸ್ವಲ್ಪ ಕಹಿಯಾಗಿ ಇರ್ತಿತ್ತು. ಅದು ಹೈಯೆಸ್ಟ್ ಮೆಡಿಸಿನ್ ವ್ಯಾಲ್ಯೂ, ಅದು ಕೂಡ ಸಾಕ್ಬೋದು ಸರ್. ಕೇರಳನಲ್ಲಿ, ಮಂಗಳೂರಿನಲ್ಲಿ, ಮೈಸೂರಿನಲ್ಲಿ ಇದು ಸಾಕಾಣಿಕೆ ಭಾರಿ ನಡೀತಾ ಇದೆ. ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್, ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಈ 3 ತಳಿಗಳನ್ನ ನಾವಿಲ್ಲಿ ಸಾಕ್ಬೋದು. ಇದರ ಜೊತೆಗೆ ಈಗ ಹೆಚ್ಚು ರೈತರನ್ನ ಈ ಬಾಕ್ಸ್ ಇಡೋ ತರ ತಾವು ಪ್ರೇರೇಪಣೆ ಮಾಡ್ತಾ ಇದ್ದೀರಿ. ನೀವೇ ಅಲ್ಲಿ ಗಡಿಗೆಗಳನ್ನ ಕಟ್ಟಿ ಅಲ್ಲಿ ಜೇನುಗಳ ಸಂಗ್ರಹಣೆ ಕೂಡ ಮಾಡ್ತಾ ಇದ್ರಿ. ಇದ್ರ ಜೊತೆಗೆ ಈ ಜೇನುತುಪ್ಪದ ಅಥವಾ ಜೇನುತುಪ್ಪದ ಬೈ ಪ್ರಾಡಕ್ಟ್ಸ್ ಗಳ ಮಾರುಕಟ್ಟೆ ಕೂಡ ಬಹಳ ಮುಖ್ಯ ಆಗ್ತದೆ. ಆ ವಿಚಾರವಾಗಿ ಏನ್ ಮಾಡ್ತಾ ಇದ್ದೀರಿ ಅರವಿಂದ್? ಆಕ್ಚುಲಿ ವೈಲ್ಡ್ ಆಗಿ ಈ ತುಡುವೆ ಜೇನಾಗಲಿ, ಹೆಜ್ಜೇನಾಗಲಿ, ಪ್ರತಿಯೊಂದು ಪ್ಲೇಸ್ನಲ್ಲಿ, ಪ್ರತಿಯೊಂದು ಕಾಡಿನಲ್ಲಿ, ಪ್ರತಿಯೊಂದು ರೈತರು ವೈಲ್ಡ್ ಆಗಿ ನಾವು ಪೆಟ್ಟಿಗೆನಲ್ಲೇ ಜೇನು ಸಾಕಾಣಿಕೆ ಮಾಡಬೇಕಂತ ಏನಿಲ್ಲ ಸರ್. ವೈಲ್ಡ್ ಆಗಿ ಸಿಗುತ್ತೆ ನಮಗೆ, ಪ್ರತಿಯೊಂದು ಗಿಡದಲ್ಲಿ, ಪ್ರತಿಯೊಂದು ಹುತ್ತಿನಲ್ಲಿ ಈ ತುಡುವೆ ಜೇನು ಸಿಗುತ್ತೆ. ಕಡ್ಡಿ ಜೇನು ಅಂತ ಬರುತ್ತೆ ಸರ್, ಕಡ್ಡಿ ಜೇನು ಕೂಡ ಅದರ ಮೇಣ ಸಿಗುತ್ತೆ ಸರ್. ಆ ಮೇಣದಿಂದ ನಾವು ಪ್ರಾಸೆಸಿಂಗ್ ಮಾಡಿ ಅದು ಹೀಟ್ ಮಾಡಿ ಮೇಣ ತೆಗಿಬೋದು ಸೈಡ್ಗೆ. ಆ ಮೇಣದಿಂದ ಎಷ್ಟು ಐಟಮ್ಸ್ ಮಾಡ್ಬೋದು ಅಂತೇಳಿ ನಾನು ಡೈಲಿ ಅದರಲ್ಲಿ ಸರ್ಚ್ ಮಾಡಿ ವ್ಯಾಸ್ಲೈನು, ಜಂಡು ಬಾಂಬು, ಆರ್ಥೋ ಬಾಂಬು, ಕ್ಯಾಂಡಲ್ಸು, ಈ 20 ಐಟಮ್ಸ್ ನಾನು ರೆಡಿ ಮಾಡಿದ್ದೀನಿ ಸರ್. ನಾನು ಫಾರ್ಮರ್ಸ್ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸರ್. ನಿಮಗೆ ಈ ಜೇನು ಸಾಕಾಣಿಕೆ 0 ಬಡ್ಜೆಟ್, ಏನು ಬಂಡವಾಳ ಹಾಕ್ದಂಗೆ, ನೀವೇನು ರಿಸ್ಕ್ ತಗೊಳ್ದಂಗೆ ಇವೆಲ್ಲ ಮಾಡ್ಬೋದು ಅಂಥೇಳಿ ನಾನೇ ಪ್ರಾಕ್ಟಿಕಲ್ಗೆ ಖುದ್ದು ಮಾಡಿಬಿಟ್ಟು ಎಲ್ಲ ಫಾರ್ಮರ್ಸ್ಗೆ ಸ್ಯಾಂಪಲ್ ಕೊಟ್ಬಿಟ್ಟು ಅದರ ರಿಸಲ್ಟ್ಸ್ ನೋಡಿದ್ದೀನಿ ಸರ್. ಬಳ್ಳಾರಿಯಲ್ಲಿ ಸೈಂಟಿಸ್ಟ್ಗೆ, ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರಿಗೆ ಸ್ಯಾಂಪಲ್ ಕೊಟ್ಟಿನಿ, ಒಳ್ಳೆ ರಿಸಲ್ಟ್ ಇದೆ. ಮಾರ್ಕೆಟ್ನಲ್ಲಿ ಏನು ಸಿಗುತ್ತೆ ವ್ಯಾಸ್ಲಿನಲ್ಲಿ ನೋಡಿ, ಅದ್ಮೇಲೆ ಬರೀತಾರೆ ಒನ್ ಆಫ್ ದಿ ಪೆಟ್ರೋಲಿಯಂ ಪ್ರಾಡಕ್ಟ್. ಆ ವ್ಯಾಸ್ಲಿನ್ ಏನು ಕೆಲಸ ಮಾಡುತ್ತೆ ಅಂದರೆ ಓನ್ಲಿ ಕ್ರ್ಯಾಕ್ಸ್ ಏನು ಐತೆ ಅದೊಂದು ಕಮ್ಮಿ ಆಗುತ್ತೆ. ಬಟ್ ನಾವು ಏನು ಜೇನು ಮೇಣದಿಂದ ಮಾಡಿದ್ರೆ ಅಂದ್ರೆ ಜೇನು ಮೇಣದಲ್ಲಿ ಸ್ವಲ್ಪ ಕೊಬ್ಬರಿನ ಮಿಕ್ಸ್ ಮಾಡಿಬಿಟ್ಟು ಹೀಟ್ ಮಾಡಿ ಪ್ರಾಸೆಸಿಂಗ್ ಮಾಡಿ ಇಟ್ಟಿರ್ತೀವಿ ಸರ್. ಯಾವಾಗ ನಾವು ಚರ್ಮಕ್ಕೆ ಅಪ್ಲೈ ಮಾಡ್ತೀವೋ ಕ್ರ್ಯಾಕ್ ಕ್ರೀಮ್ ಒಂದೇ ಅಲ್ಲ, ಚರ್ಮ ರೋಗಗಳ ನಿವಾರಣೆ ಆಗುತ್ತೆ. ಯಾವಾಗ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ತಿರೋ ವಿತಿನ್ 10 ಮಿನಿಟ್ಸ್ ಒಳಗಡೆ ಚರ್ಮ ಕುಡಿಯುತ್ತೆ, ಸಕ್ ಮಾಡುತ್ತೆ. ಸಕ್ ಮಾಡಿಬಿಟ್ಟು ಒಳಗಡೆ ಚರ್ಮದಲ್ಲಿ ಏನು ರೋಗ ಇದಾವ, ಏನು ಬ್ಯಾಕ್ಟೀರಿಯಾ ಇದಾವ ಎಲ್ಲ ಕ್ಲೀನ್ ಮಾಡುತ್ತೆ, ಆ ಕೆಲಸ ಮಾಡುತ್ತೆ. ಸೊ ಇದೊಂದು ವ್ಯಾಸ್ಲಿನ್ ಒಂದು ಫಸ್ಟ್ ಮಾಡೀನಿ. ಎಲ್ಲ ಒಂದು ಎಕ್ಸಿಬಿಷನ್ ಕಾನ್ಸರ್ಟ್ ಮಾಡಿದ್ರು, ಆ ಎಕ್ಸಿಬಿಷನ್ನಲ್ಲಿ ನಾನು ಜೇನುತುಪ್ಪ ಪ್ಲಸ್ ವ್ಯಾಸ್ಲಿನ್ ಇಟ್ಟಿನಿ ಸರ್. ಲೇಡೀಸ್ ಜಾಸ್ತಿ ಬಂದಿದೆ ಸರ್, ಆ ಲೇಡೀಸ್ ಇಮ್ಡಿಯೇಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ಟು ಆ ಸ್ಮೆಲ್ ನೋಡಿಬಿಟ್ಟು ಭಾರಿ ಚೆನ್ನಾಗಿದೆ, ನಿಮ್ಮದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸುಮಾರು ಒಂದು 150 ಮಂದಿ ಲೇಡೀಸ್ ನನ್ನ ಹತ್ರ ಸ್ಯಾಂಪಲ್ ಕೊಟ್ಟಿರೋದು ಎಲ್ಲ ಬಳಸಿಬಿಟ್ಟವರು. ಅವರೆಲ್ಲ ನನಗೆ ಫೋನ್ ಮಾಡಿ ಈಗ ಕೂಡ ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾಯಿದ್ದಾರೆ. ಅವರು ಹೇಳ್ತಾರೆ ನಿಮ್ಮ ಕ್ರೀಮ್ ಚೆನ್ನಾಗಿದ್ರಿ, ನಮ್ಮ ರೆಗ್ಯುಲರಾಗಿ ನಿಮ್ಗೆ ಸಪ್ಲೈ ಮಾಡಿ ಅಂತೇಳಿ. ಇದು ರೈತರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆನಾ, ಇದರಿಂದ ಎಷ್ಟು ಬೆನಿಫಿಟ್? 1 ಲೀಟ್ರ್ ಕೋಕೋನಟ್ ಆಯಿಲ್ ಕೊಬ್ಬರಿನಲ್ಲಿ 200 ml ಆ್ಯಡ್ ಮಾಡಿ ಹೀಟ್ ಮಾಡಿ ಅದನ್ನು ಕೂಲ್ ಮಾಡಿ ನಾವು ಪ್ರೊಸೆಸಿಂಗ್ ಮಾಡ್ಬೋದು. ಅದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ, ಕೆಡುವಂಥ ವಸ್ತುವೇ ಇಲ್ಲ. ಇದು ಬರೀ ವ್ಯಾಸ್ಲಿನ್ ಮಾಡಿದ್ರೆ ಕೂಡ ಎಷ್ಟೋ ಮಾರ್ಜಿನ್ ಇದೆ ಸರ್. ನಾವು 100 grams ಬಂದು ₹50 ಸೇಲ್ ಮಾಡ್ತೀನಿ. ಏನಿನ ಅದು ಖರ್ಚು ಬಂದು ನಿಮಗೆ 15 ರೂಪಾಯಿಕ್ಕಿಂತ ಜಾಸ್ತಿ ಬರೋದಿಲ್ಲ. ಎಷ್ಟು ಬೆನಿಫಿಟ್? 1+1 ಇಲ್ಲಗಿಂತ ಇನ್ನೂ ಜಾಸ್ತಿ ಬರ್ತಾರೆ. ನಾವು ಹೋಲ್ಸೇಲ್ ಸೇಲ್ ಮಾಡಿದ್ರೆ ಕೂಡ ಒಳ್ಳೆ ಡಿಮ್ಯಾಂಡ್. ನೋವು ನಿವಾರಕ ಬಾಂಬ್ ಅದೊಂದು ಪ್ರಾಡಕ್ಟ್ ಮಾಡೀನಿ. ಸೇಮ್ ಪ್ರಾಸೆಸ್, ಮೇನ್ ಇಂಗ್ರೀಡಿಯಂಟ್ ಬಂದು ನಂದು ಬಿ ವ್ಯಾಕ್ಸ್. ಬಿ ವ್ಯಾಕ್ಸ್ನಿಂದ ಯೂಸ್ ಮಾಡೋದ್ರಿಂದ ಸ್ಲೋ ಆಗಿ ವರ್ಕ್ ಮಾಡ್ತೀವಿ. ನೋವು ನಿವಾರಕ ಬಾಂಬ್ ಸರ್ ಈ ಜೇನು ಮೇಣದಿಂದ ಮಾಡಿರೋದು. ಅದರಿಂದ ಇಂಗ್ರೀಡಿಯೆಂಟ್ಸ್ ಕೂಡ ನಾನೆಲ್ಲ ನ್ಯಾಚುರಲ್ ಆಗಿ, ಏನು ನೀಲಗಿರಿ ತೈಲು, ಪೆಪರ್ಮೆಂಟು, ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದನೋ ಎಲ್ಲ ನ್ಯಾಚುರಲ್ ಆಗಿ ಬಂದಿರುತ್ತೆ. ನಮಗೆಲ್ಲ ಫ್ರೀಯಾಗಿ ಪ್ರಕೃತಿಯಿಂದ ಸಿಗೋದೆ. ನೀಲಗಿರಿ ತೈಲು ನೀವು ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದ್ರೆಗಿನ ಭಾಳ ಕಾಸ್ಟ್ಲಿ ಇದೆ. 10 ml ಬಂದು 60 rupees ಇದೆ ಸರ್. ನಮ್ಮ ಪ್ರಕೃತಿ ನೀಲಗಿರಿಗಳು ಭಾಳ ಇದ್ದಾವೆ. ಯಾವ ಥರ ಪ್ರೊಸೆಸ್ ಮಾಡಬೇಕು, ನಾವು ಯಾವ ಥರ ಮಾಡಬೇಕು, ನಾನೇ ಖುದ್ದಾಗಿ ಡೈಲಿ 1 hour ಅದು ಸ್ಪೆಂಡ್ ಮಾಡಿ ನೀಲಗಿರಿ ತೈಲ ನಾನೇ ಪ್ರಿಪೇರ್ ಮಾಡಿಬಿಟ್ಟು ನಾನು ಈ ಬಲಂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಟ್ರಯಲ್ ಮಾಡಿದ್ದೀನಿ. ಭಾಳ ಮಂದಿಗೆ ಕೊಟ್ಟೀನಿ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, DD, ನಮ್ಮ ಜಾಯಿಂಟ್ ಡೈರೆಕ್ಟರ್ DAC ಅವ್ರಿಗೆಲ್ಲ ಕೊಟ್ಟೀನಿ. ಎಲ್ಲ ರಿಸಲ್ಟ್ ಚೆನ್ನಾಗಿದೆ. ಲೇಡೀಸ್ಗೆಲ್ಲರೂ ಕೊಟ್ಟೀನಿ, ವಾರಿ ಫೈನ್ ಇದೆ. ಎಸ್ಪೆಷಲಿ ನಮ್ಮ ಮದರ್, ನಮ್ಮ ಮಿಸ್ಸಸ್ ಅವರು ಡೈಲಿ ಬಳಸ್ತಾ ಇರ್ತಾರೆ ಸರ್ ಅವ್ರಿಗೆ, ಅವ್ರಿಗೆ ಕೂಡ ಭಾಳ ಚೆನ್ನಾಗಿದೆ ಅಂತೇಳಿ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಇದು ಪ್ರಾಡಕ್ಟ್ ಅಂದರೆ ಇನ್ನೊಂದು ಈ ಆರ್ಥೋ ಬಾಮ್ ಅಂತ ಮಾಡಿದ್ದೆ ಸರ್. ಆರ್ಥೋ ಪೇಸ್ಟ್ ಅಂತೇಳಿ ಜೇನುತುಪ್ಪದಿಂದ ಮಾಡಿದ್ದೀನಿ ಸರ್. ಜೇನುತುಪ್ಪದಲ್ಲಿ ಅರಿಶಿನ ಪೌಡರ್ ಹಾಕಿಬಿಟ್ಟು ಅದರಲ್ಲಿ ನಾವು ಇಂದು 2-3 ಇಂಗ್ರೀಡಿಯಂಟ್ ಆ್ಯಡ್ ಮಾಡಿದ್ದೀನಿ ಸರ್. ಈ ಫಾರ್ಮುಲಾ ಬಂದು ಋಷಿಗಳು ಕಂಡುಹಿಡಿದ ಫಾರ್ಮುಲಾ ಇದು. ಆ ಫಾರ್ಮುಲಾ ನಾನು ರೆಡಿ ಮಾಡಿಬಿಟ್ಟು ಖುದ್ದು ನಮ್ಮ ಮದರ್ಗೆ ಕಾಲು ನೋವು, ಮೋಕಾಲು ನೋವು ಭಾಳ ಬಂದುಬಿಟ್ಟಿದೆ ಸರ್, ಅವ್ರಿಗೆ ನಾನು ಡೈಲಿ ಅಪ್ಲೈ ಮಾಡಿದ್ದೀನಿ ಸರ್. ರಿಸಲ್ಟ್ ವಿತಿನ್ 1 month ಬಂದಿದೆ ಸರ್. ವೆರಿ ಸಿಂಪಲ್. ಅದು 1 spoon ಜೇನುತುಪ್ಪ, 1 spoon ಅರಶಿನ ಪುಡಿ, ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡಿಬಿಟ್ಟೆ, ರೆಡ್ ಕಲರ್ ಬರ್ತೈತೆ. ಅದು ಎಲ್ಲಿ ಪೇನ್ ಆಗ್ತಾಯಿದೋ ಅಲ್ಲಿ ಅಪ್ಲೈ ಮಾಡಿಬಿಟ್ಟು 1 hour ಆದಮೇಲೆ ಸ್ವಲ್ಪ ಡ್ರೈ ಆಗುತ್ತೆ. ಒಂದು ಕಾಟನ್ ಬಟ್ಟೆ ಅದರಲ್ಲಿ ಟೈಪ್ ಮಾಡಿಬಿಟ್ಟು 6 hours ಬಿಟ್ಬಿಟ್ರೆ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಬಿಸಿನೀರು ತೊಳ್ಕೊಂಡ್ರೆಗಿನ ವಿತಿನ್ 15 to 1 month ಒಳಗಡೆ ನಿಮಗೆ ಆರ್ಥೋಪೆಡಿಕ್ ಪ್ರಾಬ್ಲಮ್ಸೇ ಇರೋದಿಲ್ಲ. ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಎಕ್ಸ್ಟ್ರನಲ್. ಇಂಟರ್ನಲ್ಲಿ ಏನು ಮಾಡಬೇಕು, ಇಂಟರ್ನಲ್ಲಿ ಬಂದು 1 spoon ಜೇನುತುಪ್ಪ, ಚಕ್ಕೆ ಬರ್ತದೆ ಸರ್ ನಾವು ಮಸಾಲೆನಲ್ಲಿ ಇದು ಪಲಾವ್ನಲ್ಲಿ ಬಳಸಿ, ಒಂದು ಚಕ್ಕೆಯನ್ನು ತೊಗೊಂಡು ಬೇಸ್ ಪೌಡರ್ ಮಾಡಿಬಿಟ್ಟು ಅದರಲ್ಲಿ ಡೈಲಿ 1 ಚಿಟಿಕೆಯಷ್ಟು, 1 gram ಆರ್ 2 gram 1 spoon ಹಾಕಿಬಿಟ್ಟು ಕಲಸಿಬಿಟ್ಟು ತೊಗೊಂಡ್ರೆ ಇಂಟರ್ನಲ್ ಆಗಿ ನಿಮಗೆ ಬೋನ್ಸ್ ಕಲ್ಲಾದಂಗೆ ಆಗಿಬಿಡ್ತದೆ. ಈ ಫಾರ್ಮುಲಾ ಋಷಿಗಳು ಕೊಟ್ಟಿರೋದು ನಮಗೆ ಫಾರ್ಮುಲಾ ಸರ್. ಈ ಫಾರ್ಮುಲಿಂದ ಈಗ ಬಳಸ್ತಾ ಇದ್ರು ಕೂಡ ಭಾಳ ಮಂದಿಗೆ ಕಮ್ಮಿ ಆಗಿದೆ. ನನಗೆ ಜಿ ಕೆ ವೆಹಿಕಲ್ನಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಎಂಥಮಾಲಜಿಸ್ಟ್, ಅವರು ನಮಗೆ ಈ ವೀಸ್ ಟ್ರೈನ್ನಲ್ಲಿ ಕೊಡ್ತಾರೆ. ಈ ಥರ ಬಳಸಿದ್ರೆಗಿನ ಈ ರೋಗಗಳೆಲ್ಲ ನಿವಾರಣೆ ಆಗುತ್ತೆ. ಸೊ ಅಲ್ಲಿ ಜಿ ಕೆ ವೆಹಿಕಲ್ಲಿ ಸಿಕ್ಕ ಎಲ್ಲ ತರಬೇತಿಯನ್ನು ಸದ್ಬಳಕೆ ಮಾಡಿಕೊಂಡು ಈ ಥರದ ಪ್ರಾಡಕ್ಟ್ಗಳನ್ನು ನೀವೇ ಬಳ್ಳಾರಿಯಲ್ಲಿ ತಯಾರಿಸ್ಕೊಳ್ತಾ ಇದ್ದೀರಿ. ಅದರ ಜೊತೆಗೆ ಈ ಬೇರೆ ಬೇರೆ ರೈತ ಮಿತ್ರರನ್ನು ನೀವು ಪ್ರೇರೇಪಿಸಿ ಅವರು ಜೇನುನೊಣ ಸಾಕುವಂತೆ ಮಾಡಿ ಅದರಿಂದ ಸಿಗುವಂಥ ಜೇನುತುಪ್ಪವನ್ನು ಬಳಸ್ಕೊಂಡು ಈ ಎಲ್ಲ ಪ್ರಾಡಕ್ಟ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದರ ಲಾಭಾಂಶ ಕೂಡ ಆ ರೈತ ಮಿತ್ರರಿಗೆ ಸಿಗ್ತಾ ಇದೆಯಾ ಹೇಗೆ ಸರ್? ರೈತರಿಗೆ ಭಾಳ ಮಂದಿ ಬಳಸ್ತಾ ಇದ್ದಾರಾ ಇತ್ತೀಚೆಗೆ? ಜಸ್ಟ್ 1-3 months ಬೆಂಗಳೂರಿಂದ ಬಂದಿದ್ದೀರಾ, ಹೈದರಾಬಾದ್ರಿಂದ ಬಂದಿದ್ದೀರಾ? 3 days ಒಬ್ಬ ರಿಟೈರ್ಡ್ ಆಫೀಸರ್, ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಸರ್. ಮನೆ ತುಂಬ ಎಲ್ಲ ವೆರೈಟೀಸ್ ಪ್ಲಾಂಟ್ಸ್ ಹಾಕಿದ್ದಾರೆ. ಪಾಲಿನೇಷನ್ ಪರ್ಪಸ್ ಅವ್ರಿಗೆ ನಡೀತಾ ಇಲ್ಲ. ಯಾರು ಬೆಸ್ಟ್ ಬೀ ಕೀಪರ್ ಇದ್ದಾರೆ ಅಂತೇಳಿ ಸರ್ಚ್ ಮಾಡಿದೆ, ಆಂಧ್ರದಲ್ಲಿ ಭಾಳ ಕಮ್ಮಿ ಇದ್ದಾರೆ, ಕರ್ನಾಟಕದಲ್ಲಿ ಚೆನ್ನಾಗಿದ್ದಾರೆ ಅಂತೇಳಿ ನನ್ನ ಡ್ರೆಸ್ ತೊಗೊಂಡ್ಬಂದು 1 day ನನ್ನ ಹತ್ರ ಟ್ರೈನಿಂಗ್ ಆಗಿ ತಗೊಂಡೋಗಿದ್ದಾರೆ. ತುಂಬ ಸಂತೋಷ. ಬಸವ ಸ್ವಾಮಿಗಳು, ಈಗ ನಿಮ್ಮ ಕಡ್ಡಿರಾಮ್ಪುರದ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಜೇನು ತರಬೇತಿಗಳನ್ನು ನೀವು ನಡೆಸ್ತಾ ಇದ್ದೀರಿ. ಸುಮಾರು ಎಷ್ಟು ವರ್ಷದಿಂದ ಜೇನು ತರಬೇತಿ? 10-12 years ಆಯ್ತು ಸರ್. ನಾನು ಪ್ರತಿ ದಿನ ಯಾವ್ದಾದ್ರು ಒಬ್ರು ವಿಸಿಟ್ ಇರ್ತಾರೆ ನಮಗೆ, ಯಾವ್ದು ಕೆಲಸ ಬಿಟ್ಟು ಅವರಿಗೆ ಫುಲ್ಲು ಮಾಹಿತಿ ಅವ್ರಿಗೆ ಕುಂದಿರಿಸಿ ಏನು ಹೇಳ್ಬೇಕು ಎಲ್ಲ ರೀತಿಯಾಗಿ ಹೇಳ್ತೀವಿ. ನಿನ್ನೆಲ್ಲಿ ಮೊನ್ನೆ ಒಬ್ಬರು ಬೊಮ್ಮನಹಳ್ಳಿಯಿಂದ ಬಂದಿದ್ರು ಸರ್, ಅಲ್ಲಿ ಮಾಲವೆ ಡ್ಯಾಮ್ ಐತೆ, ಆ ಡ್ಯಾಮ್ನಲ್ಲಿದ್ದ ಬಂದು ಅವ್ರು ಭಾಳ ಆತಂದು ಸಹಜ ಕೃಷಿಗೂ ಏನು ಅರಣ್ಯ ಕೃಷಿ ಮಾಡ್ಬೇಕಂತ ಇದ್ದ. ನಂದು 13 acres ಐತೆ ಸ್ವಾಮಿ, ನಾವು ಇದನ್ನು ಮಾಡ್ಬೇಕಂತ. ನೋಡ್ರಿ, ನೀವು ಅರಣ್ಯ ಕೃಷಿಗೆ ಹೋತಂದ್ರೆ ನರ್ಸರಿಗೆ ಸಸಿಗಳು ತರಕ್ಕೆ ಹೋಗ್ಬೇಡ್ರಿ. ಇಲ್ಲಿದ್ದ ಬೀಜದ್ದು ಆ ಬೀಜದ್ದು ನೀವು ಮಳೆಗಾಲದಾಗ ಸುಮಾರು ನಿಮ್ಗೆ ಎಲ್ಲೆಲ್ಲಿ ಪ್ಲೇಸ್ ಇಡ್ಬೇಕಂತ ಅಲ್ಲಿ ಬೀಜದ ಸಸಿಗಳು ಅದಾವೆ. ಯಾವಾಗ ಅದಾವೆ ಅಂದ್ರೆ ಜಿಬ್ಬೆಹಣ್ಣು ಅಂತ, ಚಳ್ಳೆಹಣ್ಣು ಅಂತ ಬರ್ತದೆ. ಚಳ್ಳೆಹಣ್ಣು ಅವಕ್ಕೆಲ್ಲ ನೀರು ಬೇಕಾಗಿಲ್ಲ ಅರಣ್ಯ ಸಸಿಗಳಿಗೆ. ಪ್ರತಿಯೊಂದು ಕೇರಣ್ಣು ಮತ್ತು ಬೇಲ್ದಣ್ಣಿನ ಗಿಡಗಳು ಇಂಥವೆಲ್ಲ ಹೋಗ್ರಿ. ಇಂಥವಕ್ಕೆ ಏನಂದ್ರೆ ನೀವು ಮಳೆಗಾಲದಾಗ ಒಂದು ಕಾಪಾಡಿಬಿಟ್ರೆ ಬ್ಯಾಸಿಗಾಗ ಒಣಗಿದಂಗೆ ಕಾಣ್ತತಿ. ಮಳೆ ಮುಂಗಾರಿ ಮಳೆ ಬಂತಂದ್ರೆ ಆಟೋಮೆಟಿಕ್ಕಾಗಿ ಚಿಗತ್ತೆ ನೀವು ಮರಗಳಾಗ್ತಾವೆ. ಈ ಥರ ಒಟ್ಟು ಕ್ರಾಸಿಂಗ್ ಮಾಡಿರಿ ಗಿಡಗಳಂತೂ ಹೊಲಗಳಾಗಿ ಇಡಬೇಡ್ರಿ ಅಂತಂದು ಹೇಳಿ ಕಳಿಸ್ತಿರ್ತ. ಮತ್ತು ಒಟ್ಟು ಒಂದು ದಿನಕ್ಕಾಗಲಿ 1-3 ವಿಸಿಟ್ ಇದ್ದೇ ಇರ್ತದೆ ಸರ್ ನಮ್ಮ ತೋಟದಾಗೆ. ಜೇನು ಬಗ್ಗೆ ಮತ್ತು ನಂತರ ಎಲ್ಲ ನಾವು ಮಾಡಿರೋ ಏನನ್ನು ಹೆಂಗೆ ಹಿಡಿಯೋದು, ಹುಳ ಹಿಡಿಯೋದು, ಗಡ್ಡಕ್ಕೆಲ್ಲ ಕುಂದಿರ್ಸಿರೋ ಎಲ್ಲ ತೋರಿಸ್ತಿರ್ತೀವಿ. ಅವರು ಭಾಳ ಖುಷಿಯಾಗ್ತಿರ್ತಾರೆ ಸರ್, ಇಷ್ಟು ತಾಳ್ಮೆ ಇಷ್ಟು ಹೇಳೋರು ಎಲ್ಲಿ ಇಲ್ಲ ಬಿಡ ಅಂತ ಹೇಳಿ ಖುಷಿಯಾಗಿ ಹೋಗ್ತಾರೆ ಸರ್. ಸಮಗಳು ಇವಾಗ ಜೇನು ಕೃಷಿಗೆ ಬರೀ ಪೆಟ್ಟಿಗೆ ಇಡೋದ್ರಿಂದ ಜೇನು ಕೃಷಿ ಆಗೋದಿಲ್ಲ. ಜೇನುಗಳಿಗೆ ಆ ತರನಾದ ಪರಿಸರ ಕೂಡ ಬಹಳ ಮುಖ್ಯ ಆಗ್ತದೆ. ನಿಮ್ಮ ಸುತ್ತಮುತ್ತಲಿನ ಪರಿಸರದೊಳಗೆ ಎಷ್ಟು ಹೂವಿನ ಸಂತತಿ ಇದೆ, ಎಷ್ಟು ಹಣ್ಣಿನ ಗಿಡಗಳ ಸಂತತಿ ಇದೆ, ಅದು ಕೂಡ ಜೇನು ಕೃಷಿಗೆ ಬಹಳ ಮುಖ್ಯ ಆಗ್ತದೆ. ನಿಮ್ಮ ಅನುಭವ ಏನು ಹೇಳಿ? ಅದು ನಾವು ಒಂದು ಪೆಟ್ಟಿಗೆ ನಾವು ಜೇನುಗಳು ಇಟ್ಟಿವಿ ಅಂದ್ರೆ ಸುಮಾರಾಗಿ 1 ಕಿಲೋಮೀಟರ್ವರೆಗೆ ಹೋಗ್ತಾವೆ ಸರ್. ಅವು ಸುತ್ತಾಳ್ತಿ ಹಾಕಿದ್ರೆ 780 ಎಕರೆ ತಿರುಗಾಡ್ತಾವೆ. ಅಲ್ಲಿ ಎಲ್ಲೇನ ಸ್ವಲ್ಪ ಎಫೆಕ್ಟ್ ಆಗ್ತಂದ್ರೂ ಭಾಳ ಸಂತತಿ ನಾಶ ಆಗೋ ಚಾನ್ಸ್ ಇರ್ತದೆ ಸರ್. ಆದಷ್ಟು ಇವಾಗ ನಮ್ಮ ಅರವಿಂದ ಸಿಕ್ತಿರ್ತಲ್ಲ ಸರ್, ಅಂಥ ಪ್ಲೇಸ್ ಆದರೆ ಭಾಳ ಮುಖ್ಯ ಸರ್. ಒಳ್ಳೇದು ನಮ್ಮ ಕಡೆಗೆಲ್ಲ ಇನ್ನು ಸ್ವಲ್ಪ ಇನ್ನೂ ಔಷಧಿ ಹೊಡೆದವಲ್ಲ ಇವು ಬೊಮ್ಮನಹಳ್ಳಿಯೆಲ್ಲ ಬರ್ತದ್ರೆ ಸರ್. ಇವಾಗ ದಾಳಮರ ತೋಟಕ್ಕೆಲ್ಲ ಔಷಧಿ ಹೊಡೆಯೋದೆಲ್ಲ ಕಮ್ಮಿ ಮಾಡ್ಯಾರ. ಔಷಧಿ ಹೊಡೆದ್ರೆ ಮಾತ್ರ ಜೇನು ಪೆಟ್ಟಿಗೆನೇ ಕೊಡೋದಿಲ್ಲ, ಜೇನು ಇದು ಮಾಡ ಏನು 4 ದಿವಸ ಇದ್ದರೆ ಸಾಕು ನಮ್ಮ ತೋಟದಲ್ಲಿ ಹೋದ್ರೆ ನಡೀತೈತೆ ಅಂತಾರೆ. ಹಂಗಲ್ಲದು ಸಂತತಿ ನೀವು ಆದಷ್ಟು ಜೀವಾಮೃತ ಅವೆಲ್ಲ ಮಾಡಿ ಸ್ಪ್ರೇ ಮಾಡಿರಿ, ಸಕ್ಕರೆ ನೀರು ಸ್ಪ್ರೇ ಮಾಡಿರಿ ಹೂವುಗಳಿಗೆ, ಅವಕ್ಕೆ ಜೇನುಗಳು ಬಂದು ಕುಂದಿರ್ತಾವೆ. ಹಂಗಾಗಿ ನಿಮ್ಗೆ ಕ್ವಾಲಿಟಿನೇ ಚೆನ್ನಾಗಿ ಬರ್ತಾವೆ, ಇಳುವರಿನೂ ಜಾಸ್ತಿ ಆಗ್ತದೆ ಅಂತ ಹೇಳಿ ಜೇನು ಪೆಟ್ಟಿಗೆ ಕೊಡ್ತೀವಿ ಸರ್. ಹೊಮ್ಮನಹಳ್ಳಿಗಾಗಿ ಒಬ್ಬ ನಮ್ಮ ರುದ್ರಯ್ಯ ಸ್ವಾಮಿ ಅಂತಂದು ಆತನ ತೋಟದಾಗ ಸಂಬಳ ಕೊಟ್ಟು ಅಲ್ಲೇ ಇಟ್ಕೊಂಡ್ರು, ಜೇನು ನೋಡ್ಕೋಬೇಕು ತೋಟನ ಮೇಂಟೈನ್ ಮಾಡಬೇಕು. ಹಂಗೆ ಅಲ್ಲಿ ಒಬ್ಬ ಶಿಷ್ಯ ರೆಡಿ ಆಗ್ಯಾನ ಸರ್. ಬೊಮ್ಮನಹಳ್ಳಿ ಏರಿಯಲ್ಲ ರುದ್ರಯ್ಯ ಸ್ವಾಮಿ ಅಂತ ನೋಡ್ಕೊಂತಾನೆ, ಬಳ್ಳಾರಿದೆಲ್ಲ ಅರವಿಂದ ನೋಡ್ಕೊಂತಾನೆ. ನಮ್ಮ ಏರಿಯಾದಾಗ ಬಂದ್ರೆ ನಾವು ಎಲ್ಲ ಏನು ಮಾಹಿತಿ ಕೊಡ್ಬೇಕು ಎಲ್ಲ ಕೊಡ್ತೀವಿ ಸರ್. ಅದು ಅಂದರೆ ನಮ್ಮ ಕೃಷಿಗೆ ಬಹುಮುಖ್ಯವಾಗಿ ಎಲ್ಲ ರೀತಿಗಿಂತಲೂ ಜೇನು ಕೃಷಿ ಭಾಳ ಮುಖ್ಯ ಆಗ್ತದೆ. ಯಾಕೆಂದರೆ ಯಾವುದೇ ಕೃಷಿಗೆ ಪಾಲಿನೇಷನ್ ಭಾಳ ಮುಖ್ಯ, ಏನು ಬೇಕೇ ಬೇಕು ಸರ್. ಜೇನು ಇಲ್ಲದೆ ಇದ್ರೆ ಯಾವುದೇ ಇಳುವರಿ ಆಗೋದಿಲ್ಲ, ಯಾವುದೇ ಸಂತತಿನೂ ಉಳ್ಕೊಳ್ಳೋದಿಲ್ಲ. ನಾವು ಜೇನನ್ನು ಉಳಿಸಿದರೆ ಎಲ್ಲ ರೀತಿಯ ಸಸಿಗಳು ಉಳ್ಕೊಳ್ತವೆ, ಸಸಿಗಳು ಉಳಿದ್ರೆ ನಾವು ಉಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಿ. ನಿಮ್ಮ ಈ ಜೇನುನೊಣದ ಬೆನ್ನು ಹತ್ತಿ ನೀವು ಪಡ್ಕೊಂಡಂಥ ಅನುಭವಗಳು ಇದು ಎಲ್ಲ ರೈತ ಮಿತ್ರರಿಗೂ ಮುಟ್ಲಿ ಅಂತೇಳಿ ಆಕಾಶವಾಣಿ ಹಾರೈಸುತ್ತೆ. ಅರವಿಂದ ಅವರೇ, ನಿಮಗೆ ಹಾಗೂ ಬಸವ ಸ್ವಾಮಿಗಳೇ ಇಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ತೆ ಸರ್. ಇದುವರೆಗೂ ಜೇನುನೊಣದ ಬೆನ್ನ ಹತ್ತಿ ಈ ಕುರಿತು ಅರವಿಂದ ರಾಠಾಳ್ ಮತ್ತು ಬಸಯ್ಯ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ರೈತ ಬಾಂಧವರೇ, ಕೇಳ್ತಾ ಇದ್ದೀರಾ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ. ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಅರೆ ಪಹಲಿ ವಾಲಿ ಬಾತ್ ಕಹಾ, ಪರಮ ತೋ ಸಭಿ ಡಾಲೆ ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ. ಸಚ್? ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭಿ ಆಜ್ ತೋ ಜೈವಿಕ್ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, ಸಿಡಿಪಿಒ ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098 ಫೋನ್ ಮಾಡೇ ಮಾಡ್ತೀವಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ.